ಚಕ್ಷುಶ್ರೋತ್ರಮಸೋಬಲಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಸ್ತು ಕುಟುಂಬಸ್ತೇ ಮೈ ಸಂತು ತೇ ಮೈ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ಛಂದೋಪನಿಷತ್ತಿನ ಕೊನೆಯ ಕೊನೆಯ ಅಧ್ಯಾಯವನ್ನ ನಾವೀ ಬಾರಿ ಪ್ರವೇಶ ಮಾಡ್ತಾ ಇದ್ದೇವೆ. ಬಹಳ ಮಹತ್ವದ ಒಂದು ಉಪಾಸನೆಯನ್ನು ಹೇಳ್ತಕ್ಕಂಥ ಭಾಗ ಇದೆ. ದಹನ ವಿದ್ಯೆ ಅಂತ ಕರೀತಾರೆ. ಅಂದರೆ ನಾವು ಭಗವಂತನನ್ನ ಎಲ್ಲೆಲ್ಲಿ ಉಪಾಸನೆ ಮಾಡ್ತೇವೆ, ಎಲ್ಲ ಕಡೆ ಇದ್ದಾನೆ, ಸೂರ್ಯನಲ್ಲಿದ್ದಾನೆ, ಚಂದ್ರನಲ್ಲಿದ್ದಾನೆ, ಆಕಾಶದಲ್ಲಿದ್ದಾನೆ, ನೆಲದಲ್ಲಿದ್ದಾನೆ, ಗಾಳಿಯಲ್ಲಿದ್ದಾನೆ, ಬೆಂಕಿಯಲ್ಲಿದ್ದಾನೆ, ನೀರಲ್ಲಿದ್ದಾನೆ, ಇದೆಲ್ಲ ಬೇರೆ. ಭಗವಂತ ನಮ್ಮೊಳಗೆ ಬಿಂಬರೂಪದಿಂದಿದ್ದಾನೆ ಅನ್ನೋ ಉಪಾಸನೆ ಬಹಳ ಮುಖ್ಯವಾದ ಉಪಾಸನೆ. ಈ ಬಿಂಬರೂಪವಾಗಿ ಅಣುವಿಗಿಂತ ಅಣುವಾಗಿ ನಮ್ಮೊಳಗೆ ಇರುವ ಭಗವಂತನ ಉಪಾಸನೆಯ ಕೆಲವು ಆಯಾಮಗಳನ್ನು ಹೇಳತಕ್ಕಂಥ ಅಧ್ಯಾಯ. ದಹನ ವಿದ್ಯೆ ಅಂದರೆ ದಹನ ಅಂದರೆ ಚಿಕ್ಕದು. ಭಗವಂತನನ್ನು ಅಣುವಿಗಿಂತ ಅಣುವಾಗಿ ಉಪಾಸನೆ ಮಾಡತಕ್ಕಂಥ ಒಂದು ವಿಶಿಷ್ಟವಾದ ಪದ್ಧತಿ. ಯದಿದಮಸ್ಮಿನ್ ಬ್ರಹ್ಮಪುರೇ ದಹನಂ ಪುಂಡರೀಕಂ ಭೀಷ್ಮ ದಹನೋಸ್ಮಿನ್ ಅಥ ಯದಿದಮಸ್ಮಿನ್ ಬ್ರಹ್ಮಪುರೇ ದಹನಂ ಪುಂಡರೀಕಂ ಭೀಷ್ಮ ದಹನೋಸ್ಮಿನ್ ಅಂತರಾಕಾಶಃ ತಸ್ಮಿನ್ ಯದಂತಃ ತದನ್ವೇಷ್ಟವ್ಯಂ ತದ್ವಾವವಿಜಿಜ್ಞಾಸಿತವ್ಯಂ ಇತಿ. ಇದು ಮೊದಲು ಹೇಳತಕ್ಕಂಥ ವಿಷಯ. ಅಥ ಅಥ ಅಂದ್ರೆ ಈ ತನಕ ಹೇಳಿರತಕ್ಕ ಎಲ್ಲ ಉಪಾಸನೆಗಳು ಮುಗಿದ ಮೇಲೆ ಇನ್ನೊಂದು ಹೊಸ ಉಪಾಸನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಅಂತರಂಗದ ಉಪಾಸನೆ, ನಮ್ಮ ಹೃದಯದೊಳಗಿರತಕ್ಕಂತಹ ಭಗವಂತನ ಉಪಾಸನೆ. ಇಲ್ಲಿ ಬಹಳ ವಿಚಿತ್ರವಾದ ಕೆಲವು ಶಬ್ದಗಳಿವೆ. ಬ್ರಹ್ಮಪುರ ಅಂತಿದೆ. ಬ್ರಹ್ಮಪುರ ಅಂತಂದ್ರೆ ಎರಡು ಅರ್ಥ. ಒಂದು ಬ್ರಹ್ಮಪುರ ಅಂದ್ರೆ ಭಗವಂತನೇ ಬ್ರಹ್ಮಪುರ, ಪುರ ಅಂದ್ರೆ ಪೂರ್ಣ ಅಂತ ಅರ್ಥ. ಪರಿಪೂರ್ಣನಾದ ಭಗವಂತನೇ ಬ್ರಹ್ಮಪುರ. ಇನ್ನೊಂದು ಭಗವಂತನ ಪುರ. ಭಗವಂತನ ಪುರ ಯಾವುದು ಅಂದ್ರೆ ನವದ್ವಾರೇ ಪುರೇ ದೇಹಿ ಅಂತ ಬೇರೆ ಕಡೆ ಹೇಳ್ತಾರೆ. ಕಠೋಪನಿಷತ್ತಲ್ಲಿ ಪುರಂ ಏಕಾದಶ ದ್ವಾರಂ ಅಜಸ್ಯ ವಕ್ರಚೇತ ಸಹ. ಈ ದೇಹವನ್ನ ಭಗವಂತನ ಪುರ ಅಂತ ಕರೀತಾರೆ. ಭಗವಂತನ ಪುರ ಅಂದ್ರೆ ಭಗವಂತ ಅಧಿಪತಿಯಾಗಿ, ಭಗವಂತ ಚಕ್ರವರ್ತಿಯಾಗಿ ರಕ್ಷಣೆ ಮಾಡತಕ್ಕಂತಹ ಒಂದು ರಾಜ್ಯ ಇದು, ಪುರ ನಗರ. ಈ ನಗರದ ಪ್ರಜೆಗಳು, ನಗರ ರಕ್ಷಕರು ಆಗಿರತಕ್ಕಂಥ ಅಧಿಕಾರಿಗಳು, ತತ್ವಾಭಿಮಾನ ದೇವತೆಗಳು, ಆ ಭಗವಂತನ ಸೇವಕನಾಗಿ ಸೇರಿರತಕ್ಕವ ಈ ಜೀವ, ಈ ಶರೀರವೇ ಒಂದು ನಗರ. ತತ್ವಾಭಿಮಾನ ದೇವತೆಗಳೇ ಅದು ನಗರ ರಕ್ಷಕರು ಮತ್ತು ಪ್ರಜೆಗಳು. ಭಗವಂತನೇ ಚಕ್ರ ರಾಜ, ನಾವು ಆ ರಾಜನ ಸೇವಕರು ಬರುತ್ತೆ. ಇದು ಈ ಪುರದ ಕಲ್ಪನೆ. ಆಗ ಈ ಪುರಕ್ಕೆ ಒಂಬತ್ತು ಬಾಗಿಲುಗಳು ಅನ್ನೋದು ಒಂದು ಪಕ್ಷ, ಹನ್ನೊಂದು ಬಾಗಿಲುಗಳು ಅಂತ ಒಂದು. ನವದ್ವಾರೇ ಪುರೆ ಎನ್ನುವುದು ಗೀತೆಯಲ್ಲಿ ಬಂದಿರತಕ್ಕಂಥ ಮಾತು. ಪುರ ಏಕಾದಶ ದ್ವಾರಂ ಅನ್ನುವುದು ಕಠೋಪನಿಷತ್ತಲ್ಲಿ ಬಂದ ಮಾತು. ಒಂಬತ್ತು ಬಾಗಿಲುಗಳು ಪ್ರಸಿದ್ಧ, ಎಲ್ಲರಿಗೂ ಗೊತ್ತಿರುವಂತಹ, ಯಾವಾಗಲೂ ತಂದಿರುವಂತಹ ಎರಡು ಕಣ್ಣು, ಎರಡು ಮೂಗು, ಎರಡು ಕಿವಿ, ಆರು ಒಂದು ಬಾಯಿ, ಏಳು ಇದು ಮೇಲಿನ ಏಳು ಬಾಗಿಲುಗಳು, ಮತ್ತು ಮಲಮೂತ್ರ ವಿಸರ್ಜನೆಯ ಎರಡು ದ್ವಾರಗಳು ಎಂಟು ಒಂಬತ್ತು. ಆಮೇಲೆ ಎರಡು ದ್ವಾರಗಳು ಈಗ ತೆರೆದಿರುವಂತಹವಲ್ಲ, ಹುಟ್ಟುವ ಮುಂಚೆ ತೆರೆದಿದ್ದದ್ದು ಒಂದು, ಸತ್ತ ಮೇಲೆ ತೆರೆಯೋದು ಒಂದು. ಇದು ಸೇರಿ ಹನ್ನೊಂದು ಬಾಗಿಲು. ಹುಟ್ಟುವ ಮುಂಚೆ ತೆರೆದಿದ್ದ ಬಾಗಿಲು ಅಂದ್ರೆ ಹುಕ್ಕು. ಅದು ಗರ್ಭಕೋಶದಲ್ಲಿ ಮಗು ಬೆಳೀತಾ ಇದ್ದಾಗ ಹುಕ್ಕುಗಳ ಮೂಲಕವೇ ಆಕ್ಸಿಜನ್ ಹುಟ್ಟು ಎಲ್ಲ ಸಪ್ಲೈ ಆಗ್ತಾ ಇದೆ. ಅದು ನೆಲಕ್ಕೆ ಬಿದ್ದ ಕ್ಷಣದಲ್ಲಿ ಹುಕ್ಕುಳ ಬಳ್ಳಿ ಕಡಿಯಿದು ಮುಂದಿನಿಂದ ಉಸಿರಾಟ ಪ್ರಾರಂಭ ಆಗುತ್ತೆ. ಇದು ಒಂದು ಹತ್ತನೇ ದ್ವಾರ. ಹುಟ್ಟುವ ತನಕ ಇದ್ದ ಬಾಗಿಲು ಹುಟ್ಟಿದ ತಕ್ಷಣ ಮುಚ್ಚಿ ಬಂತು. ಆಮೇಲೆ ಮತ್ತೊಂದು ಸತ್ತ ಮೇಲೆ ಚರ್ಮ ಶರೀರ ಜ್ಞಾನಿಗಳ ಮೇಲೆ ಹೋಗತಕ್ಕಂತಹ ಬಾಗಿಲು, ಸಹಸ್ರಾರ ತಲೆಯಲ್ಲಿರತಕ್ಕಂತಹ ದ್ವಾರ, ಅದು ಮುಚ್ಚಿಕೊಂಡಿರುತ್ತೆ, ಯಾವಾಗಲೂ ತೆರೆದುಕೊಂಡಿರುತ್ತೆ. ಇವು ಎರಡು ಸೇರಿ ಹನ್ನೊಂದು ಬಾಗಿಲುಗಳ ದ್ವಾರ ನಗರ. ಪುರಂ ಏಕಾದಶ ದ್ವಾರ, ಅದನ್ನೇ ಬ್ರಹ್ಮಪುರ ಭಗವಂತನ ಪುರ. ಹನ್ನೊಂದು ಬಾಗಿಲುಗಳಿರುವ ಭಗವಂತನ ಒಡೆತನಕ್ಕೆ ಸೇರಿದಂತಹ ನಗರ. ಇದು ನಮ್ಮ ಒಡೆತನಕ್ಕೆ ಸೇರಿದ್ದಲ್ಲ, ಅದನ್ನ ನಮ್ಮ ಪುರ ಅಲ್ಲ. ಅಜಸ್ಯ ಅವಗ್ರಚೇತ ಸಹ, ಇದು ಯಾರ ಪುರ ಅಂದ್ರೆ ಈ ದೇಹದಿಂದ ಹುಟ್ಟದವನ ದೇಹ, ಇದು ನಮ್ಮ ದೇಹ ಅಲ್ಲ. ಅದನ್ನೇ ಅಂತಾರೆ ಬ್ರಹ್ಮಪುರೆ ಯದಿದಂ ಅಥ ಯದಿದಂ ಅಸ್ಮಿನ್ ಬ್ರಹ್ಮಪುರೆ ದಹನಂ ಪುಂಡರೀಕಂ ಭೇಷ್ಮ. ಮೊದಲು ಭಗವಂತನ ಪೂರ್ಣವಾದಂತಹ ರೂಪ, ಆ ಭಗವಂತನ ಪೂರ್ಣವಾದ ರೂಪದಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆ ತುಂಬಿರುವಂತಹ ಭಗವಂತನ ಬ್ರಹ್ಮಪುರ, ಪರಿಪೂರ್ಣವಾದ ಬ್ರಹ್ಮನಲ್ಲಿ ಈ ಬ್ರಹ್ಮಪುರ ಇದೆ. ಈ ದೇಹ ಅನ್ನತಕ್ಕಂತಹ ಪುರ ವಿಚಿತ್ರ ಇದು. ಈ ದೇಹ ಅನ್ನುವ ಪುರದಲ್ಲಿ ಭಗವಂತ ಇದ್ದಾನೆ ಮತ್ತು ಭಗವಂತನಲ್ಲಿ ಈ ಪುರ ಇದೆ. ಈ ಶರೀರ ಇರುವುದೇ ಅಲ್ಲಿ ಹೊರಗೆ ತುಂಬಿರತಕ್ಕಂತಹ ಭಗವಂತನನ್ನು ಆಶ್ರಯಿಸಿಕೊಂಡೇ ಈ ಪುರ ಇದೆ. ಹಾಗಾಗಿ ಬ್ರಹ್ಮಪುರದಲ್ಲಿ ಅಂದರೆ ಪೂರ್ಣನಾದ ಬ್ರಹ್ಮನಲ್ಲಿ ಈ ಬ್ರಹ್ಮನ ಪುರ ಇದೆ. ಆ ಪುರದಲ್ಲಿ ಮತ್ತೆ ಭಗವಂತ ಇದ್ದ, ಭಗವಂತನಲ್ಲಿ ಆಶ್ರಯಿಸಿಕೊಂಡು ಈ ಶರೀರ ಇದೆ. ಮೊದಲು ಯದಿದಂ ಅಸ್ಮಿನ್ ಬ್ರಹ್ಮಪುರೇ, ಈ ಬ್ರಹ್ಮಪುರದಲ್ಲಿ, ಈ ಬ್ರಹ್ಮಪುರದ ಶಾಸ್ತ್ರ ಪ್ರಸಿದ್ಧನಾದ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪಿಸಿರುವ ಪರಿಪೂರ್ಣನಾದ ಕಾಲತಃ ದೇಶತಃ ಗುಣತಃ ಪೂರ್ಣನಾದ ಭಗವಂತನಲ್ಲಿ ಇದಂ ಬ್ರಹ್ಮಪುರಂ, ಈ ಭಗವಂತನ ಶರೀರ ಇದು ಭಗವಂತನಲ್ಲಿ ಆಶ್ರಿತವಾಗಿದೆ. ಆ ಬ್ರಹ್ಮಪುರದಲ್ಲಿ ಒಂದು ಮನೆ ಇದೆ, ಪುರ ನಗರ ಸಂತಾನ ಮನೆ ಇರಬೇಕು. ಯದಿದಂ ಅಸ್ಮಿನ್ ಭಗವಂತನಲ್ಲಿ ಆಶ್ರಿತವಾಗಿ ಬ್ರಹ್ಮನ ಪುರ ಇದೆ, ಶರೀರ ಇದೆ. ಆ ಶರೀರದಲ್ಲಿ ಒಂದು ಮನೆ ಇದೆ, ಯಾವುದದು? ದಹರಂ ಪುಂಡರೀಕಂ ಭೇಷ್ಮ, ಹೃದಯ ಕಮಲ ಎನ್ನುವ ಪುಟ್ಟ ಮನೆ ಇದೆ. ದಹರಂ ಅಂದ್ರೆ ಪುಟ್ಟ, ಸ್ಮಾಲ್, ಚಿಕ್ಕ, ಬಹಳ ಚಿಕ್ಕ ಒಂದು ಮನೆ ಇದೆ ಭೇಷ್ಮ. ಆ ನಗರದಲ್ಲಿ ಭಗವಂತನ ಪುರ, ಅದರಲ್ಲಿ ಭಗವಂತನ ಮನೆ. ಮನೆ ಎಲ್ಲಿದೆ ಅಂದರೆ ಅದು ಪುಂಡರೀಕಂ, ಹೃದಯ ಕಮಲ. ಅಂದ್ರೆ ನಾವು ಹಿಂದೆ ಇದನ್ನ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ವಿವರಿಸಿದ್ದೆ. ನಮ್ಮ ಗ್ಲ್ಯಾಂಡ್ಗಳಲ್ಲಿ ಹೃದಯದಲ್ಲಿ ಇರ್ತಕ್ಕಂಥ ಗ್ಲ್ಯಾಂಡ್ ಅನ್ನು ಥೈಮಸ್ ಗ್ಲ್ಯಾಂಡ್ ಅಂತಾರೆ. ಥೈಮಸ್ ಗ್ಲ್ಯಾಂಡ್ ಅಂದ್ರೆ ಅದು ಕೆಂಪು ಕಮಲದ ಮೊಗ್ಗಿನಂತೆ ಇದೆ. ಅದನ್ನು ಈ ಕೆಳಗೆ ಕೆಳಮುಖವಾಗಿ ಇಟ್ಟುಕೊಂಡ ಕಮಲದ ಮೊಗ್ಗಿನಂತೆ, ಅದರ ನಾಳವನ್ನು ಕೈಯಲ್ಲಿ ಇಟ್ಕೊಂಡ್ರೆ ಆ ಮೊಗ್ಗು ಹಾಗೆ ಕೆಳಮುಖವಾಗಿರ್ತದೆ. ಆ ರೀತಿಯಲ್ಲಿ ಇದೆ ಥೈಮಸ್ ಗ್ಲ್ಯಾಂಡ್. ಅದು ಹೌದು ಭಗವಂತನ ಮನೆ. ಆ ಕಮಲದಲ್ಲಿ, ಅದರ ಒಳಗಡೆ ಒಂದು ಮೇಲುಮುಖವಾದ ಕಮಲ ಧ್ಯಾನದಲ್ಲಿ ಗೋಚರವಾದಂತಹದ್ದಿದೆ, ಅದು ಭಗವಂತನ ಮನೆ. ಎರಡು ತರದ ಕಮಲ, ಒಂದು ಕೆಳಮುಖವಾಗಿ ಇದು ಡಾಕ್ಟರ್ಗಳಿಗೂ ಕಾಣುವಂತಹ ಮನೆ, ಅದು ಥೈಮಸ್ ಗ್ಲ್ಯಾಂಡ್. ಕೆಳಮುಖವಾಗಿರುವ ಕಮಲದ ಮೊಗ್ಗು, ಅದರಲ್ಲಿ ಮೇಲ್ಮುಖವಾಗಿ ಅರಳಿದಂತಹ ಕೆಂದಾವರೆ ಧ್ಯಾನದಲ್ಲಿ ಗೋಚರವಾಗುವಂತಹದ್ದು, ವೈದ್ಯರಿಗೆ ಕಾಣುವಂತಹದ್ದಲ್ಲಿ, ಅದು ಭಗವಂತನ ಮನೆ. ಹೀಗೆ ಇಡೀ ದೇಹ ಅನ್ನುವ ನಗರದಲ್ಲಿ ಪರಿಪೂರ್ಣನಾದ ಭಗವಂತನಲ್ಲಿ, ಬ್ರಹ್ಮಪುರನಲ್ಲಿ ಆಶ್ರಿತವಾದ ಭಗವಂತನ ಪುರ, ಈ ದೇಹ ಎನ್ನುವ ಭಗವಂತನ ಪುರದಲ್ಲಿ ಹೃದಯ ಕಮಲ ಅನ್ನುವಂತಹ ಒಂದು ಮನೆ ಇದೆ. ಇದು ಉಪಾಸನೆಯಲ್ಲಿ ನಾವು ಯೋಚಿಸಬೇಕಾದಂತಹ ರೀತಿ. ಯದಿದಂ ಅಸ್ಮಿನ್ ಬ್ರಹ್ಮಪುರೇ ದಹನಂ ಪುಂಡರೀಕಂ ವೇಶ್ವ, ಪುಂಡರೀಕ ಅಂತಂದ್ರೆ ಕೆಂದಾವರೆ, ಕೋಶದಲ್ಲಿ ಬಿಳಿ ತಾವರೆ ಅಂತ ಹೇಳ್ತಾರೆ. ಅದರ ವೇದದಲ್ಲಿ ಪುಂಡರೀಕ ಅನ್ನುವುದನ್ನು ಕೆಂದಾವರೆ, ಕೆಂಪು ತಾವರೆ ಹೂ, ಅದು ಭಗವಂತನ ಮನೆ. ಅಲ್ಲಿ ಎಲ್ಲಿ ಆ ಕೆಂದಾವರೆ ಅಂದ್ರೆ ನಾವು ಥೈಮಸ್ ಗ್ಲ್ಯಾಂಡ್ ಅಂತ ತಿಳ್ಕೊಂಡ್ರೆ ಅದರ ಒಳಗೆ ದಹರೋಸ್ಮಿನ್ ಅಂತರಾಕಾಶ, ಆ ಥೈಮಸ್ ಗ್ಲ್ಯಾಂಡಿನ ಒಳಗೆ ಒಂದು ಸಣ್ಣ ಸೂಜಿಯ ಮನೆಯಂತಹ ಸ್ಪೇಸ್ ಇದೆ. ಅಂತಹ ಅಸ್ಮಿನ್ ಅಂತಹ ಆಕಾಶ, ಒಂದು ಸ್ಪೇಸ್ ಇದೆ. ಅದು ಎಷ್ಟು ಅಂದ್ರೆ ದಹರ, ಬಹಳ ಚಿಕ್ಕ ಸ್ಪೇಸ್. ಒಂದು ಸೂಜಿ ಚುಚ್ಚಿದ್ರೆ ಎಷ್ಟು ತೂಕ ಬಿಡುತ್ತೆ ಅಂತ, ಒಂದು ಸೂರ್ಯ ಮೊನೆಯಷ್ಟು ಸಣ್ಣ ಸ್ಪೇಸ್ ಇದೆ. ಇದು ಒಳಗಿನಿಂದ ಇರತಕ್ಕಂತಹ ಹೃದಯಾಕಾಶ ಅಂತ ಹೇಳ್ತಾರೆ, ಹೃದಯ ಕಮಲದ ಒಳಗೆ ಇರತಕ್ಕ ಸ್ಪೇಸ್. ತಸ್ಮಿಂಗ್ಯದಂತಹ ಅದರೊಳಗೆ ಒಂದಿದೆ, ಅದೇನು ಇರೋದಿಲ್ಲ. ಹೃದಯ ಈ ದೇಹ ಅನ್ನುವುದನ್ನು ಭಗವಂತ ಹೊತ್ತುಕೊಂಡಿರುವಂತಹ ದೇಹವೇ ಭಗವಂತನ ಪುರ. ಆ ಪುರದಲ್ಲಿ ಹೃದಯ ಕಮಲ ಅನ್ನುವಂತಹ ಭಗವಂತನ ಮನೆ. ಆ ಭಗವಂತನ ಮನೆಯ ಒಳಗೆ ಒಂದು ಸ್ಪೇಸ್ ಇದೆ. ಆ ಸ್ಪೇಸ್ನಲ್ಲಿ ಸಣ್ಣ ಅವಕಾಶ, ಒಂದು ಸೂರ್ಯ ಮನೆಯಂತಹ ಆಕಾಶ ಇದೆ. ಅದರ ಒಳಗೆ ಏನಿದೆ ಅದನ್ನು ಕಾಣಬಹುದು. ಇದೇ ಬಿಂದು ಉಪಾಸನೆ. ಇದು ಉಪಾಸನೆ, ಬಹಳ ಮಹತ್ವದ ಉಪಾಸನೆ. ತಸ್ಮಿಂದಿಯಾದಂತಹ ಆ ಸ್ಪೇಸಿನ ಒಳಗೆ ಏನಿದೆ, ತದನ್ವೇಷ್ಟವ್ಯಂ ತತ್ವಾವ ವಿಜಿಜ್ಞಾಸ ದ್ರವ್ಯಂ, ಅದನ್ನ ಹುಡುಕ್ಬೇಕಪ್ಪ, ಅದರ ಕುರಿತು ಚಿಂತನೆ ಮಾಡಬೇಕು. ಮಾಡಿ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಒಳಗಿರತಕ್ಕ ಆ ವಸ್ತುವನ್ನು ನೋಡಬೇಕು. ಇಷ್ಟು ಗುರುಗಳು ಶಿಷ್ಯರಿಗೆ ಹೇಳಿದಂತಹ ಮಾತು ಉಪಾಸನೆ. ನಾವು ನೋಡಬೇಕಾದಂತಹ ಧ್ಯಾನದಲ್ಲಿ ಕಾಣಬೇಕಾದ ಸಂಗತಿ ಅಂತಂದ್ರೆ ಹೃದಯ ಕಮಲದ ಮಧ್ಯದಲ್ಲಿ ಇರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಆಕಾಶದಲ್ಲಿ ಇರತಕ್ಕ ಒಂದು ವಸ್ತು, ಅದೇನು ಅಂತ ಕೂಡ ಹೇಳಿಲ್ಲ, ಅದನ್ನ ಕಂಡುಕೋಬೇಕು, ಅದನ್ನ ತಿಳ್ಕೋಬೇಕು. ಹೇಳಿದ ಕೂಡಲೇ ಶಿಷ್ಯರು ಸುಮ್ಮನೆ ಆಯ್ತು ಅಂತ ಹೋಗೋದು, ಯಾಕಂದ್ರೆ ಏನಂತ ಗೊತ್ತಾಗುತ್ತೆ, ತಮ್ ಚೇತ್ ಪ್ರಭು. ಅವಾಗ ಹೀಗೆ ಉಪದೇಶ ಮಾಡಿದ ಗುರುವನ್ನ ಕುರಿತು ಶಿಷ್ಯರು ಪ್ರಶ್ನೆ ಕೇಳಿದರೆ, ಯಾಕಂದ್ರೆ ಅಷ್ಟೇ ಆಯ್ತು ಗುರುಗಳೇ ಹೋದ್ರೆ ಹೋದ್ರೆ ಅಷ್ಟೇನು ಅರ್ಥ ಆಗ್ಲಿಕ್ಕೆ ಯೋಗ್ಯ ಅಲ್ಲ, ಅದು ಏನೋ ಮಾಡಬೇಕು ಅಂದ್ರೆ ಏನು ಗುರುಗಳೇ ಅಂತ ಪ್ರಶ್ನೆ ಕೇಳಿದರೆ ಮತ್ತೆ ಗೊತ್ತು, ತಮ್ ಚೇತ್ ಪ್ರಭು. ಆಗ ತಮ್ ಚೇತ್ ಆ ರೀತಿ ಉಪದೇಶ ಮಾಡಿದ ಗುರುವನ್ನು ಪ್ರಯುಷ್ಟು ಶಿಷ್ಯರು ಪ್ರಶ್ನಿಸಿದರೆ, ಏನು ಪ್ರಶ್ನೆ, ಇದೆಲ್ಲ ಅರ್ಥ ಎನಿ ನಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀ ಗಂಭೇಶ್ವ. ಈ ದೇಹ ಅಂತಕ್ಕಂಥ ಭಗವಂತನ ಪುರ, ಹನ್ನೊಂದು ಬಾಗಿಲುಗಳು ಇರತಕ್ಕಂಥ ಭಗವಂತನ ಪುರ, ಸರಿ, ಅದನ್ನು ಭಗವಂತನೇ ಹೊತ್ತುಕೊಂಡಿದ್ದಾನೆ, ಹೊರಗಿನಿಂದ ವ್ಯಾಪಿಸಿರ್ತಕ್ಕಂಥ ಭಗವಂತನೇ ಹೊತ್ತುಕೊಂಡಿರುವ ಶರೀರ ಅನ್ನುವಂತಹ ಪುರ. ಆ ಪುರದಲ್ಲಿ ದಹರಂ ಪುಂಡರೀ ಗಂಭೇಶ್ವ, ಒಂದು ಹೃದಯ ಕಮಲ, ಹೃದಯ ಕಮಲದಲ್ಲಿ ಒಂದು ಸಣ್ಣ ಭಗವಂತನ ವಾಸಸ್ಥಾನ, ಅದರಲ್ಲಿ ಒಳಗೆ ಆ ವಾಸಸ್ಥಾನದ ಒಳಗೆ ಒಂದು ಸಣ್ಣ ಸ್ಪೇಸ್ ಆಕಾಶ. ಆ ಆಕಾಶ ಇಷ್ಟರ್ಥ ಆಯ್ತು, ಅದು ಆಕಾಶ ಅಂದ್ರೆ ಇದೆಲ್ಲ ಹೇಳುದು ಸ್ಪೇಸ್ ನಮಗೆ, ಇದೆಲ್ಲ ಅರ್ಥ ಆಯ್ತು. ಈ ಶರೀರ ಅಂದ್ರೆ ಗೊತ್ತಾಯ್ತು, ಹೊರಗೆ ತುಂಬಿರುವ ವ್ಯಾಪ್ತನಾದ ಭಗವಂತ ಗೊತ್ತಾಯ್ತು, ಅವನ ಆಶ್ರಯದಲ್ಲಿ ಇರತಕ್ಕ ಈ ದೇಹ ಅನ್ನುವ ಪುರ ಗೊತ್ತಾಯ್ತು, ಪುರದೊಳಗೆ ಇರತಕ್ಕಂತಹ ಹೃದಯ ಕಮಲ ಅಂದ್ರೆ ಫೇಮಸ್ ಗ್ರ್ಯಾಂಡ್ ಓದು ಗೊತ್ತಾಯ್ತು, ಅದರೊಳಗೆ ಇರುವ ಸೂರ್ಯ ಮನೆಯಂತಹ ಜಾಗ, ಅದರಲ್ಲಿರುವ ಆಕಾಶ, ಇದೆಲ್ಲೂ ಅರ್ಥ ಆಗತ್ತೆ ನನಗೆ. ಆದ್ರೆ ಗವರೋಸ್ಮಿನ ಅಂತರಾಕಾಶ ಕಿಂತ ತತ್ರ ವಿದ್ಯತೆ, ಅದ್ರ ಅದರೊಳಗೆ ಇರುವುದನ್ನು ಧ್ಯಾನ ಮಾಡಬೇಕು, ಅದು ಎಂತದ್ದು ಗೊತ್ತಾಗಬೇಕು, ಅದೇ ನನಗೆ ಗೊತ್ತಾಯ್ತು. ಹೃದಯ ಕಮಲ, ಹೃದಯ ಕಮಲದಲ್ಲಿರುವ ಸ್ಪೇಸ್, ಇದೆಲ್ಲವೂ ಅಂಡರ್ಸ್ಟ್ಯಾಂಡ್ ನಮಗೆ ಅರ್ಥ ಆಯ್ತು. ಆ ಸ್ಪೇಸ್ ನಲ್ಲಿ ಇರುವಂತಹದ್ದನ್ನು ಧ್ಯಾನ ಮಾಡಬೇಕು ಹೇಳಿದಳ್ವಾ, ಏನಿದೆ ಅಲ್ಲಿ? ಯಾಕೆಂದ್ರೆ ಈ ಪ್ರಶ್ನೆ ತುಂಬಾ ಅಡ್ವಾನ್ಸ್ಡ್ ಆಗಿ ಅಧ್ಯಾತ್ಮದಲ್ಲಿ ಮುಂದುವರಿದವರಿಗೂ ಈ ಪ್ರಶ್ನೆ ಬರುವಂತಹದ್ದು, ಸಾಮಾನ್ಯರಿಗೂ ಬರುವಂತಹ. ನಿಜವಾಗಿ ಆ ಸ್ಪೇಸ್ ನಲ್ಲಿ ಅನೇಕ ಸಂಗತಿಗಳಿವೆ, ಯಾಕೆಂದ್ರೆ ಆ ಸ್ಪೇಸ್ ನಲ್ಲಿ ಜೀವ ಇರುವುದು, ಅಲ್ಲಿ ಎಲ್ಲ ಇಂದ್ರಿಯಗಳು ಇರುವುದಲ್ಲಿ, ಮನಸ್ಸು ಇರುವುದಲ್ಲಿ, ಪ್ರಾಣದೇವರು ಇರುವುದಲ್ಲಿ, ಭಗವಂತ ಇರುವುದಲ್ಲಿ, ಅದು ಅತ್ಯಂತ ಸೂಕ್ಷ್ಮವಾದ ಸ್ಥಾನ. ಆದ್ರೆ ಎಲ್ಲಾ ಶಕ್ತಿಗಳು, ದೇಹದ ಸಮಸ್ತ ಶಕ್ತಿಗಳು ಇರುವುದಲ್ಲಿ, ಹಾಗಾಗಿ ಸೆಂಟರ್ ಆಫ್ ಎನರ್ಜಿ. ಆದ್ರೆ ಏನನ್ನ ನೋಡಬೇಕು ಅಂತ ನೀವು ಹೇಳೋದು, ಅಲ್ಲಿ ಮನಸ್ಸಿದೆ, ಜೀವ ಸ್ವರೂಪ ಅಲ್ಲೇ ಇದೆ, ಭಗವಂತ ಅಲ್ಲಿದ್ದಾನೆ, ಪ್ರಾಣದೇವರಿದ್ದಾರೆ, ಮನೋಭಿಮಾನಿ ರುದ್ರದೇವರಿದ್ದಾರೆ, ಇಂದ್ರಿಯಾಭಿಮಾನಿಗಳೆಲ್ಲ ಇದ್ದಾರೆ ಅಲ್ಲಿ. ಏನನ್ನು ಧ್ಯಾನ ಮಾಡಿ, ಏನದು ಅಲ್ಲಿ ಇರುವಂತಹದ್ದನ್ನು ನೀವು ವಿಶಿಷ್ಟವಾಗಿ ಅಲ್ಲಿ ಇದ್ದದ್ದನ್ನು ಧ್ಯಾನ ಮಾಡಬೇಕು. ಕಿಂತ ತತ್ರ ವಿದ್ಯತೆ ಯತ್ ವಿದ್ಯತ್ ಅನ್ವೇಷ್ಟವ್ಯಂ ಯತ್ ವಾವ ವಿಜಿಜ್ಞಾಸಿತ ವಿಧಿ. ಹುಡುಕಬೇಕಾದ ವಸ್ತು ಯಾವುದು ಅಲ್ಲಿ, ಯಾವುದನ್ನ ನಾವು ಮನನ ಮಾಡಿ ತಿಳಿಯಬೇಕಾದ್ದು, ಅದು ಏನೋ ಒಂದಿದೆ ಅಂತ ಹೇಳಿದ್ರೆ ಏನು ಗುರುಗಳೇ ಅಂತ ಶಿಷ್ಯರು ಕೇಳಿದರೆ ಮುಂದಿರಿಸಬೇಕು. ತಿಳಿದ್ರೆ ಅವರು ಅದು ಗೊತ್ತಾಯ್ತು ಗುರುಗಳೇ ಅಂತ ಹೋಗಿ ಅವ್ರು ಹೇಳಕ್ ಹೋಗಬಾರ್ದು. ಯಾವ್ದು ಪ್ರಶ್ನೆ ಹಾಕಿದ್ರೆ ಅವಾಗ ಸಹ ತೋಯ ಹೇಳಬೇಕಂತ ಅಂದ್ರೆ ಯಾವಾನ್ವ ಅಯಂ ಆಕಾಶ ಸಮಾನೇಶ್ವರಂತರೇ ಆಕಾಶ ವೇ ಅಸ್ಮಿನ್ ದ್ಯವಾ ಪೃಥ್ವಿ ಅಂತರೇವ ಸಮಾಹಿತೆ ಉಭಾ ವಕ್ರಸ್ಯ ವಾಯುಸ್ಯ ಸೂರ್ಯಾಚಂದ್ರ ಸಮೂಹವು ವಿದ್ಯುತ್ ನಕ್ಷತ್ರಾಣಿ ಯಚ್ಚ ಸಿಹ ಅಸ್ತಿ ಯಚ್ಚ ನಾಸ್ತಿ ಸರ್ವಂ ತದಸ್ಮಿನ್ ಸಮಾಹಿತ. ಅವಾಗ ಹೇಳಬೇಕಂತೆ ನೋಡಪ್ಪ, ಹೊರಗಿನಿಂದ ಒಂದು ಆಕಾಶ ಇದೆ, ಅಷ್ಟೇ ದೊಡ್ಡ ಆಕಾಶ ಒಳಗಿದೆ ಅಂತ ಹೇಳಬೇಕು. ಇಲ್ಲಿ ಆಕಾಶ ಅಂತಂದ್ರೆ ಭೂತ ಆಕಾಶ ಅಲ್ಲ, ಇಲ್ಲಿ ಹುಡುಕಬೇಕಾದ ಆಕಾಶ. ಆ ಆಕಾಶದಲ್ಲಿ ಒಂದು ಆಕಾಶ ಇದೆ, ಹೃದಯದೊಳಗೆ ಒಂದು ಆಕಾಶ ಅಂತ ಹೇಳಿದ್ರು, ದಾರೋಸ್ಮಿನ್ ನಂತರ ಆಕಾಶ, ಅದರ ಒಳಗೆ ಒಂದು ಆಕಾಶ ಇದೆ. ಆ ಆಕಾಶದ ಒಳಗಿರುವ ಆಕಾಶವನ್ನು ನೋಡಬೇಕು ಮತ್ತು ನಿಗೂಢವಾಗೆ ಅದು ಎಷ್ಟು ಎಂಥದ್ದು ಅಂದ್ರೆ ಸಣ್ಣದು ಚಿಕ್ಕದು ದಾರ. ಆದರೆ ಯಾವಾಗುವ ಆಯಂ ಆಕಾಶ, ಈ ಹೊರಗಿರುವ ಆಕಾಶ ಎಷ್ಟು ದೊಡ್ಡದು, ಅಷ್ಟೇ ದೊಡ್ಡ ಆಕಾಶ ಒಳಗೆ. ಹಾಗಾದ್ರೆ ಇದು ಸ್ಪೇಸ್ ಅಲ್ಲ ಅಂತ ಆಯ್ತು, ಯಾಕೆಂದ್ರೆ ಒಳಗಿರುವಂತಹ ಸ್ಪೇಸ್, ಹೊರಗಿರುವ ಸ್ಪೇಸ್ ಅಷ್ಟು ದೊಡ್ಡದಲ್ಲ, ಅದು ಸೂಜಿ ಮನೆ ಅಷ್ಟು ಸಣ್ಣ. ಹೊರಗೆ ಅನಂತವಾದಂತಹ ಆಕಾಶ ಇದೆ, ಹೊರಗಿರುವ ಆಕಾಶದಷ್ಟೇ ದೊಡ್ಡ ಆಕಾಶ ಒಳಗಿದೆ. ಹಾಗಾದ್ರೆ ಬೇರೊಂದು ಆಕಾಶ ಇರುವುದಲ್ಲಿ ಆಕಾಶದಲ್ಲಿ ಹೃದಯ, ಹೃದಯ ಅಂದ್ರೆ ನಮ್ಮ ಹೃದಯ ಆಕಾಶ, ನಮ್ಮ ಹೃತ್, ನಮ್ಮ ಹಾರ್ಟ್ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಹಾರ್ಟ್ ಅಂತೇವೆ, ಅದು ಸಂಸ್ಕೃತದಲ್ಲಿ ಹೃತ್ ಅಂತ. ಹೃತ್ತೆ ಸ್ವಲ್ಪ ಆಚೆ ಹಾರ್ಟ್ ಆಯ್ತು ಅಷ್ಟೇ, ಹಾರ್ಟ್ ಮಾತ್ರ ಇರುವಂತದ್ದು ಹೃದಯ. ನಮ್ಮ ನಮ್ಮ ಎದೆಯಲ್ಲಿ ಇರತಕ್ಕಂತಹ ಸ್ಪೇಸ್ ಉಂಟಲ್ವ, ಅದೇ ಹೃದಯ. ಅದರಲ್ಲಿ ಒಂದು ಆಕಾಶ ಇದೆ. ಆ ಎದೆಯಲ್ಲಿ ಈಗ ಉಂಟರಿಂದ ಕಮಲ, ಕಮಲದಲ್ಲಿ ಒಂದು ಸ್ಪೇಸ್, ಆ ಸ್ಪೇಸ್ ನಲ್ಲಿ ಒಂದು ಆಕಾಶ. ಆ ಆಕಾಶ ಎಷ್ಟು ದೊಡ್ಡದು, ಹೊರಗೆ ಎಷ್ಟು ದೊಡ್ಡದು ಉಂಟು ಅಷ್ಟೇ ದೊಡ್ಡದು. ಇದು ಆಕಾಶದಲ್ಲಿರುವ ಆಕಾಶ ಅಂದ್ರೆ ಇದು ಒಂದು ನಿಜ ಆಕಾಶ ಅಲ್ಲ, ಇದು ಭಗವಂತನ ದೇವರು, ಭಗವಂತ ಆಕಾಶ. ಯಾಕೆಂದ್ರೆ ಆಕಾಶ ಅನ್ನುವ ಶಬ್ದದ ಅರ್ಥ ಏನು, ಆ ಕಾಶದೇ ಇಲ್ಲಿ ಆಕಾಶ. ಎಲ್ಲೆಡೆಯೂ ಬೆಳಗುವವನು, ಎಲ್ಲೆಡೆಯೂ ಪ್ರಕಾಶಮಾನನಾಗಿರುವವನು, ಆದ್ದರಿಂದ ಆಕಾಶ. ಅಂದರೆ ಆ ಕಂ ಆಶ, ಆ ಕ ಆಶ, ಮೂರು ಶಬ್ದಗಳು ಸಿಗಿ. ಆ ಪ್ಲಸ್ ಕಾಶ, ಕಾಶ ಅಂದ್ರೆ ಪ್ರಕಾಶ. ಎಲ್ಲೆಡೆಯೂ ಪ್ರಕಾಶಮಾನನಾಗಿ ಬೆಳಗುವವನು ಆಕಾಶ. ಒಂದು ದೃಷ್ಟಿಯಿಂದ ಈ ಆಕಾಶ ಎಲ್ಲೆಡೆ ಬೆಳಗುವುದು ಪ್ರಕಾಶಮಾನ ಅಲ್ಲ, ಆಕಾಶಕ್ಕೆ ಪ್ರಕಾಶವೇ ಇಲ್ಲ, ಭಗವಂತನಿಗೆ ಇದೆ. ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಜ್ಞಾನಿಗಳ ಕಣ್ಣಿಗೆ ಕಾಣುವಂತಹ ಪ್ರಕಾಶ. ಇನ್ನೊಂದು ಆ ಪ್ಲಸ್ ಕ ಪ್ಲಸ್ ಆಶ. ಆ ಅಂದ್ರೆ ಎಲ್ಲೆಡೆಯಲ್ಲೂ, ಕ ಅಂದ್ರೆ ಸುಖ, ಆಶ ಅಂದ್ರೆ ಭೋಗಿಸುವವ, ಅಂದರೆ ಆನಂದ ಸ್ವರೂಪ. ಎಲ್ಲ ಕಡೆಯೂ ಆನಂದವನ್ನು ಅನುಭವಿಸುವ ಆ ಕ ಆಶ. ಆ ಕಂ ಪ್ರಶ್ನಾದಿ, ಆ ಪ್ಲಸ್ ಕ ಪ್ಲಸ್ ಅಶ, ಅಶ ಅಂದ್ರೆ ಅಶನಂತ ಉಣ್ಣುವುದು. ಯಾವುದನ್ನ ಕಂ, ಕ ಅಂದ್ರೆ ಸುಖ ಸಂಸ್ಥೆ, ಅದನ್ನ ಆ ಅಂದ್ರೆ ಪೂರ್ಣವಾದ, ಎಲ್ಲೆಡೆಯೂ ಎಲ್ಲ ಬಗೆಯಿಂದಲೂ ಆನಂದವನ್ನು ಅನುಭವಿಸುವನು ಆಕಾಶ. ಅದು ಸ್ಪೇಸ್ ಅಂತ ಈ ಅರ್ಥ ನೋಡಿದ್ರೆ ಆಕಾಶ ಅಂತ ಸ್ಪೇಸ್ ಅಲ್ಲ. ಆಮೇಲೆ ಕ ಇಸ್ ಎನ್ ಅಪ್ಲಿಕೇಶನ್ ಆಫ್ ಕಾಮ, ಅಪೇಕ್ಷಿತವಾದ ಅಭೀಷ್ಟ, ನಾವು ಬಯಸಿದ್ದಕ್ಕೆ ಕ ಅಂತ. ಕ ಅಂದ್ರೆ ಕಾಮ, ಕಾಮಿಂದ ಬಯಸಿದ್ದು, ಆ ಎಲ್ಲ ಬಯಸಿದ್ದನ್ನು ಪಡೆಯುವ ಆ ಕಾಮಾಶ ಆಕಾಶ. ನಾವು ಬಯಸಿದ್ದಂದೆಲ್ಲವನ್ನೂ ಪಡೆಯುವವನು ಆಕಾಶ. ಹೀಗೆ ಬಯಸಿದ್ದನ್ನೆಲ್ಲ ಪಡೆಯುವವ, ಆನಂದಮಯ, ಎಲ್ಲ ಕಡೆಯೂ ಪ್ರಕಾಶಮಾನನಾಗಿ ತುಂಬಿರುವವನು, ಇದು ಆಕಾಶ ಶಬ್ದದ ಅರ್ಥ. ಈ ಯಾವ ಅರ್ಥದಲ್ಲಿಯೂ ಕೂಡ ಆಕಾಶ ಅಂದ್ರೆ ಸ್ಪೇಸ್ ಅಲ್ಲ. ಅದರಿಂದ ರೂಢಿಯಿಂದ ನೀನು ಏನನ್ನ ಆಕಾಶ ಅಂತ ತಿಳ್ಕೊಂಡಿದ್ದೀಯೋ ಅದರಲ್ಲಿ ಒಂದು ಅನರ್ಥವಾದ ಆಕಾಶ ಇದೆ, ಅದನ್ನು ನೋಡು. ಹೃದಯಾಕಾಶದಲ್ಲಿ ಬ್ರಹ್ಮನೆಂಬ ಆಕಾಶವನ್ನು ನೋಡು. ಅದೇ ಆ ಬ್ರಹ್ಮನೆಂಬ ಆಕಾಶ ಯಾವಾತ್ಮಾಯ ಹೊರಗಿನಿಂದ ಎಷ್ಟು ಬೃಹತ್ತೋ ಅಷ್ಟೇ ದೊಡ್ಡವನು ಒಳಗಿರುವವನು. ಒಳಗಿರುವ ದೇವರು ಚಿಕ್ಕವ, ಹೊರಗಿರುವ ದೇವರು ದೊಡ್ಡವನಲ್ಲ. ಯಾವಾತ್ಮಾ ಆಯಂ ಆಕಾಶ, ಇವನು ಎಷ್ಟು ಪರಿಪೂರ್ಣನೋ ಗುಣಗಳಿಂದ, ಕಾಲದೇಶಗಳಿಂದ, ಅಷ್ಟೇ ಪರಿಪೂರ್ಣ ಅಂತರ್ ಹೃದಯೇ, ಹೃದಯದಲ್ಲಿ ಇರತಕ್ಕ ಆಕಾಶದಲ್ಲಿ, ಹೃದಯಾಕಾಶದಲ್ಲಿ ಇರತಕ್ಕಂತಹ ಭಗವಂತನೆಂಬ ಆಕಾಶ ಕೂಡ ಅಷ್ಟೇ ಪರಿಪೂರ್ಣ. ಯಾಕೆಂದ್ರೆ ಉಭಯ ಅಸ್ಮಿನ್ ವ್ಯಾಪಾ ಪೃಥಿವಿ ಸಮಾಹಿ ಅಂತರೇವ ಸಮಾಹಿತೆ. ಅದೆಷ್ಟು ಪರಿಪೂರ್ಣ ಅಂದ್ರೆ ಹೊರಗೆ ಇರತಕ್ಕಂತಹ ಭಗವಂತ ಇಡೀ ಭೂಮಿ ಆಕಾಶಗಳಲ್ಲಿ ತುಂಬಿದ್ದಾರೆ, ಭೂಮ್ಯಾಕಾಶಗಳಲ್ಲಿ ತುಂಬಿ ಭೂಮ್ಯಾಕಾಶಗಳನ್ನು ಧಾರಣೆ ಮಾಡಿದ್ದಾರೆ. ಈ ಒಳಗಿರ್ತಕ್ಕ ಭಗವಂತನು ಕೂಡ ಭೂಮ್ಯಾಕಾಶಗಳನ್ನು ಧಾರಣೆ ಮಾಡಿದ್ದಾರೆ. ಯಾವ ಪೃಥ್ವಿ ಅಂತರೇವ ಸಮಾಹಿತೆ, ಈ ಯಾವ ಪೃಥ್ವಿ ಅಂತಂದ್ರೆ ಭೂಮಿ ಆಕಾಶಗಳಲ್ಲ, ಭೂಮ್ಯಾಕಾಶಗಳ ಅಭಿಮಾನಿ ದೇವತೆಗಳು, ಭೂಮಿ ಆಕಾಶಗಳ ಅಭಿಮಾನಿ ದೇವತೆಗಳು ಒಡಗೂ ಇದ್ದಾರೆ, ಒಡಗೂ ಇದ್ದಾರೆ. ಯಾಕೆಂದ್ರೆ ಇವಾಗ ಇದು ಭೂಮಿ, ಮಾತು ಮಾತು ಅಗ್ನಿ, ಇದು ವಾಯು ಆದಿತ್ಯ, ಅದೆಲ್ಲದ ಆಕಾಶ. ಇದು ಭೂಮಿ, ಇದು ಆಕಾಶ, ಇದು ಭೂಮಿ ಆಕಾಶ. ಅಥವಾ ನಾಭಿ ಅಂತ, ನಾಭಿಯಿಂದ ಕೆಳಗೆ ಭೂಮಿ, ನಾಭಿ ಆಕಾಶ, ನಾಭಿಯಿಂದ ಮೇಲೆ ಆಕಾಶ. ಸೊ ಭೂಮ್ಯಾಕಾಶಗಳ ದೇವತೆಗಳು ಈ ದೇಹದೊಳಗೂ ತುಂಬಿದ್ದಾರೆ, ಅವರನ್ನು ಧಾರಣೆ ಮಾಡಿಕೊಂಡಿದೆ. ಭೂಮ್ಯಾಕಾಶಗಳ ಅಭಿಮಾನಿ ದೇವತೆಗಳು ಅಸ್ಮಿನ್ ಉದೇ ಅಸ್ಮಿನ್ ಸಮಾಹಿತೆ, ಈ ದೇಹದೊಳಗೆ ಇರತಕ್ಕಂತಹ ಭಗವಂತ ಭೂಮ್ಯಾಕಾಶಗಳ ಅಭಿಮಾನಿ ದೇವತೆಗಳನ್ನು ಧಾರಣೆ ಮಾಡಿದ್ದಾರೆ. ಯಾರು ಭೂಮ್ಯಾಕಾಶಗಳ ಇಬ್ಬರು ಭೂಮ್ಯಾಕಾಶದ ಅಭಿಮಾನಿ ದೇವತೆಗಳು, ಇಲ್ಲಿ ಇಬ್ಬರು ಯಾಕೆ ನಡಬೇಕು ಅಂತ ರಾಮ ಮತ್ತು ಕೃಷ್ಣ ಇಬ್ಬರು ಬಂದರು. ಇಬ್ಬರು ರಾಮ ಮತ್ತು ಕೃಷ್ಣ ಇಬ್ಬರೇ ರಮೋಳಾಗುತ್ತ ಹೇಳದೇ ಆಗತ್ತೆ. ಈಗ ರಾಮಕೃಷ್ಣ ಒಂದು ದ್ವಿವಚನ ಪ್ರಯೋಗ ಮಾಡಿಬಿಟ್ರೆ ದ್ಯಾವ ಪೃಥ್ವಿ ದ್ವಿವಚನ ಇದೆ. ದ್ಯಾವ ದಿವು ಮತ್ತು ಪೃಥ್ವಿ, ಸ್ವರ್ಗ ಮತ್ತು ಭೂಮಿಯ ದೇವತೆಗಳು ಇದ್ದ ಎರಡೇ, ಸ್ವರ್ಗ ಮತ್ತು ಪೃಥ್ವಿ ಎರಡೇ, ಅದು ದೂರ ಆಗುದೇನು ಉದಯ ಅಂತ ಎರಡನ್ನು ಪ್ರತ್ಯೇಕ ಯಾಕೆ ಹೇಳಬೇಕು? ಈಗ ಕನ್ನಡದಲ್ಲಿ ಹೇಳ್ಬೋದು, ಯಾಕಂದ್ರೆ ದ್ವಿವಚನ ಇಲ್ಲ ಕನ್ನಡದಲ್ಲಿ, ಅವರಿಬ್ರು ಬಂದ್ರು. ಸಂಸ್ಕೃತದಲ್ಲಿ ಇಬ್ಬರು ಹೇಳಬೇಕಾಗಿಲ್ಲ, ದ್ವಿವಚನ ಇದೆ, ಬೇರೆ ಯಾವ ಭಾಷೆಯಲ್ಲೂ ದ್ವಿವಚನ ಇಲ್ಲ. ಅದರಿಂದ